ಕಳೆಯುವುದಿಲ್ಲ. ವಿಜುಗುಪ್ಸತೆ ನ ವಿಜುಗುಪ್ಸತೆ, ಶಬ್ದ ಏನು? ಜುಗುಪ್ಸ, ಜುಗುಪ್ಸ. ನಿರಾಕರಿಸುವುದು, ಅದಕ್ಕೆ ವಿ ಉಪಸರ್ಗ. ವಿ ಜುಗುಪ್ಸ ಚೆನ್ನಾಗಿಯೇ ಅಲ್ಲಗಳೆಯುವುದು, ನಿರಾಕರಿಸುವುದು ಅಲ್ಲಗಳೆಯುವುದು ಎಲ್ಲ ಒಂದೇ ಅರ್ಥ, ಚೆನ್ನಾಗಿಯೇ ಅಲ್ಲಗಳೆಯುವುದು. ನ ವಿಜುಗುಪ್ಸ, ಅವನು ಅಲ್ಲಗಳೆಯುವುದಿಲ್ಲ. ಇವನು ಕಾರ್ಯಕರಣ ಸಂಘಾತ, ಇವನು ಜೀವಾತ್ಮ, ಸೊಕ್ಕೆ ಅವನು ಜೀವಾತ್ಮ. ಏಕೆಂದ್ರೆ ಅವ ಆ ಜೀವಾತ್ಮ ಕಾರ್ಯಕರಣ ಸಂಘಾತ ನೋಡೋದಿಲ್ಲ, ಅವ ಆತ್ಮ ನೋಡ್ದ. ಸಾಯಿತು, ಅರ್ಥ ಮಾಡ್ದ ಪ್ರಯತ್ನ ಮಾಡ್ದ. ಇಲ್ಲ, ಅವನು ಪಾಪಾತ್ಮಕನಾಗಿದ್ದಾನೆ, ಪಾಪಕರ್ಮಗಳು ಮಾಡ್ತಾ ಇದ್ದಾನೆ. ಅದು ಕೂಡ ಕನೆಕ್ಟ್ ಇಟ್ಟು ಕಾರ್ಯಕರಣ ಸಂಘಾತ ಇದ್ದಾನೆ. ಅದು ಕೂಡ ಕಾರ್ಯಕರಣ ಸಂಘಾತವಿದ್ದಾನೆ. ಆ ಮನಸ್ಸು ಬುದ್ಧಿಗಳು, ಆ ಸಂಸ್ಕಾರಗಳಿಂದ, ಆ ಸಾತ್ವಿಕ ರಾಶಿಕ ಮುಸ್ಲಿಂ ಸಂಸ್ಕಾರಗಳಿಂದ, ಆ ಗುಣಗಳಿಂದ, ಅವುಗಳ ಒತ್ತಡದಿಂದ ಆಶೆ ಇಚ್ಛೆಗಳು ಹೊರಗೆ ಬಂದು ಆ ಮೂಲಕವಾಗಿ ದೇಹದಲ್ಲಿ ಕರ್ಮಗಳನ್ನ ಕೊಲೆ ದರೋಡೆ ಇಂಥವನ್ನು ಮಾಡಿಸ್ತಾ ಇದ್ದಾಗ ಅದು ಕಾರ್ಯಕರಣ ಸಂಘಾತದ ಅವನ ಸಂಸ್ಕಾರಗಳು, ಅವನ ಪಾಪಗಳು, ಅವನ ವಾಸನಾಗಳು, ಅವನ ಗುಣಗಳು ಅವನಿಂದ ಅಂತಂತ ಕರ್ಮಗಳನ್ನ ಮಾಡಿಸ್ತಾ ಇದೆ ಅನ್ನುವುದನ್ನ ಕಂಡಂತಹ ಇವನು ಅವುಗಳಲ್ಲಿ ರುಚಿಯನ್ನ ತೋರಿಸದೆ, ಅವುಗಳಲ್ಲಿ ಸತ್ಯತ್ವವನ್ನ ಕಾಣದೆ ಆತ್ಮನನ್ನ ಸತ್ಯ ಅಂತ ಗುರುತಿಸಿದಾಗಿ ಅವನ ಆತ್ಮನನ್ನೇ ನೋಡ. ಹಾಗೆ ನಾವು ಕಾರ್ಯಕರಣ ಸಂಘಾತದಿಂದ ಎಲ್ಲ ಜೀವಭೂತ ರಾಶಿಗಳಲ್ಲಿ ಇರುವುದು ನಾನೇ, ನನ್ನಲ್ಲಿಯೇ ಇರುವುದು ಇವು ಎಲ್ಲ ಅನ್ನುವುದರ ಸ್ಪಷ್ಟತೆ ಕೊಡ್ಲಿಕ್ಕೆ ನಾವಿಲ್ಲ. ಈ ಕೂಡುವಿಕೆ ಅನ್ನೋದು ನಿಜವಾಗಿಯೂ ಆಗೇ ಬಿಟ್ಟಿದ್ದೆ, ಆದರೆ ವಿಂಗಡಿಸುವ ಸಾಧ್ಯತೆನೇ ಇಲ್ಲ. ಆತ್ಮನಿಗೂ ಮತ್ತು ಕಾರ್ಯಕರಣ ಸಂಘಾತ ಅಥವಾ ಆತ್ಮನಿಗೂ ಶರೀರಕ್ಕೂ ನಿಜವಾಗಿಯೂ ಕಲಬೆರಿಕೆ ಆಗಿತ್ತು ಅಂತ ಇಟ್ಕೊಂಡು, ಆತ್ಮ ಟರ್ನ್ ಟು ಬಿ ಜೀವಾತ್ಮ. ಒಂದ ಮಾತ್ಮ ಹೇಳಿದ ಆತ್ಮ ಏನಾಗ್ಬಿಡ್ತಾನೀಗ? ಹಾಲು ಏನಾಗ್ಬಿಡ್ತೀಗ? ಮೊಸರು. ಇಷ್ಟೇ ಅಲ್ಲ, ನೀವು ಹಾಲನ್ನ ನೀವು ಬಾಸುಂದಿ ಮಾಡಿ ವಾಪಸ್ ಹಾಲು ಮಾಡಿ ಬರ್ತದೇನು? ಮೊಸರಷ್ಟೇ ಅಲ್ಲ, ಉದಾಹರಣೆಗೆ ಬೇಕಾದ ಉದಾಹರಣೆ ಇದೆ. ನೀರನ್ನ ಐಸ್ ಮಾಡಿದ್ರೆ ಐಸನ್ನ ಮತ್ತೆ ನೀರು ಮಾಡಿ ಬರ್ತದೆ, ಆ ಪ್ರಶ್ನೆ ಬೇರೆ. ಹಾಲನ್ನ ಮೊಸರು ಮಾಡಿದ್ರೆ ಮತ್ತೆ ವಾಪಸ್ ಹಾಲು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಈ ಪರಮಾತ್ಮ ಹೋಗಿ ಏನಾಗ್ಬಿಟ್ಟ, ಈಗ ದೇಹಗಳು ಕುಡ್ಕೊಂಡು ಜೀವಾತ್ಮ ಆಗ್ಬಿಟ್ಟ, ಬೆರಕೆ ಕಲಬೆರಕೆ ಆಗ್ಬಿಡ್ತದೆ, ಎರಡು ಕುಡ್ಕೊಂಡ್ಬಿಟ್ವಿ. ಈಗ ಹೀಗೆ ಎರಡೂ ಹಾಸುಹೊಕ್ಕಾಗುವಿಕೆ, ಇವೆರಡರೊಳಗೆ ಕೂಡುವಿಕೆ, ನಿಜವಾಗಿಯೂ ಕೂಡ್ಕೊಂಡಿದ್ದೆ, ನಿಜವಾಗಿಯೂ ಕಲಬೆರಕೆ ಆಗಿ ಹೋಗಿದ್ದರೆ ಈ ಜೀವಾತ್ಮ ಪುನಃ ಆತ್ಮಜ್ಞಾನವನ್ನು ಹೊಂದುವ ಸಾಧ್ಯತೆ. ಇದನ್ನು ದ್ವೈತಿಗಳು ಏನ್ ಹೇಳ್ತಾರೆ? ಜೀವಾತ್ಮ ಇಸ್ ಜೀವಾತ್ಮ, ಅವ ಪರಮಾತ್ಮ ಎಂದೂ ಸಾಧ್ಯವೇ ಇಲ್ಲ. ಶಾಶ್ವತ ಜೀವಾತ್ಮ, ಸುಖಿ ದುಃಖಿ ಜೀವಾತ್ಮ, ಕಲ್ಪಗಳು ಬಂದು ಮತ್ತೆ ಕಲ್ಪಗಳು ಬಂದರೂ ಇವನು ಜೀವಾತ್ಮನೇ. ಈ ಕಲ್ಪಗಳ ಮಧ್ಯದಲ್ಲಿ ಏನಾದರೂ ವೈಕುಂಠ ಕೈಲಾಸಕ್ಕೆ ಹೋಗಿ ಬಂದಿದ್ರು ಕೂಡ ಅವ ಮತ್ತು ಅಲ್ಲಿ ಜೀವಾತ್ಮ ಅಂತಾನೆ ಹೋಗಿ ಬರ್ತಾನೆ. ಇವನೇನಾದ್ರೂ ಮೌಂಟ್ ಅಬು ಹೋಗಿ ಬ್ರಹ್ಮಕುಮಾರಿ ಸೇರ್ಕೊಂಡ್ರು ಕೂಡ ಏನಾಗ್ತಾ ಇರ್ತಾನೆ? ಜೀವಾತ್ಮನಾಗೆ ಸೇರಿರ್ತಾನವಾದ್ರಿ. ಈ ಪವಾರಜ್ಜಿ ಯಾಕೋ ಬ್ರಹ್ಮಕುಮಾರಿ ಸೇರಿಲ್ಲ ಅನ್ನೋ ತನಕ. ಚಂದ್ರಪಾನಂದ ಕವಚ ತಳಗ ಹಾಕ್ಬಿಡದ ಬ್ರಹ್ಮಕುಮಾರಿ ಬಂದ್ರ ಚಾಕಾಬಿ ಕುಡೀರಿ, ನಾ ಏನು ಸರಿ ಮಾಡ್ಬೇಕು, ನಾನು ಸೇರ್ಕೋತೀನಿ. ಕವಚ ತಳಗ ಆ ಕಡೆಗೆ ಇಟ್ಬಿಡ್ರಿ, ಸುಲಭವಾಗಿ ಎಳ್ಕೊಂಡು ಹೋಗ್ರಿ. ಯಾಕಂದ್ರೆ ಎಲ್ಲಿ ಹೋದ್ರು ಜೀವಾತ್ಮನ ನಿಜವಾಗಿಯೂ ಕಲಬೆರಿಕೆ ಆಗಿದ್ದರೆ ಅರ್ಥ ಆಗಲ್ಲ. ಇನ್ನ ಎರಡನೇ ಆರ್ಗ್ಯುಮೆಂಟ್, ಕಲಬೆರಿಕೆ ಆಗಿಲ್ಲ, ಆತ್ಮನು ಆತ್ಮನೇ ಆಗಿದ್ದಾನೆ, ಹಾಗೆ ಸುಖ ದುಃಖ ಯಾರು ಆತ್ಮನು ಏನಪ್ಪಾ, ಅವನು ಶುದ್ಧ ಆತ್ಮನೇ ಆಗಿದ್ದರೆ ಸುಖ ದುಃಖಗಳು ಯಾವುದೇ. ಈಗ ನೀವು ಜೀವಾತ್ಮನಿಗೆ ಅಂತ ಹೇಳಿ ಬರುದಿಲ್ಲ, ದೇಹಕ್ಕೆ ಅಂತ ಹೇಳಿಕೊ ಬರುದಿಲ್ಲ, ಆತ್ಮನು ಆತ್ಮನೇ ಶುದ್ಧ ಆತ್ಮನೇ ಆಗಿದ್ದರೆ ಜೀವಾತ್ಮ ಲಕ್ಷಣಗಳು ಇಲ್ಲ. ಆತ್ಮ ಜೀವಾತ್ಮ ಕಲಬೆರಿಕೆ ಆಗಿದ್ದರೆ ಈ ಕಲಬೆರಿಕೆಯಲ್ಲಿ ಜೀವಾತ್ಮನಿಂದ ಬಿಡುಗಡೆ ಇಲ್ಲ. ಆದರೂ ಈ ಮಧ್ಯದಲ್ಲಿ ಸಂಸಾರದ ನೋವುಗಳು ಎಲ್ಲರಿಗೂ ಇವೆ, ಕಷ್ಟಗಳು ಇವೆ. ಯಾರಿಗೆ? ಆತ್ಮನಿಗಿಲ್ಲ. ಜಡವಾದ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಗೂ ಇಲ್ಲ. ಇವೆರಡರ ಕಲಬೆರಿಕೆ ಸಾಧ್ಯ ಇಲ್ಲ. ಆದರೂ ನಮಗೆ ಪರಿಣಾಮ ದೂಷಾಮ ಅನುಭವಕ್ಕೆ ಬರ್ತದೆ. ಯಾರಿಗೆ ಬರ್ತದೆ ಅಂದ್ರೆ, ತಾನು ಶುದ್ಧ ಆತ್ಮನೇ ಅನ್ನುವುದು ಎಚ್ಚರ ಇಲ್ಲದೇ ಇದ್ದವನಿಗೆ, ಕಾರ್ಯಕರಣ ಸಂಘಾತಗಳಲ್ಲಿ ನಾನು ಎಂದು ಅಭಿಮಾನ ಪಟ್ಟಂತ ಜೀವಾತ್ಮನಿಗೆ. ಹಾಗಾದ್ರೆ ಆತ್ಮನು ಜೀವಾತ್ಮನ ಆಗಿ ಹೋಗಿದ್ದಾನೆ ಅಂತ ಅನ್ನೋಣೆ ಇಲ್ಲ. ಆತ್ಮನು ಜೀವಾತ್ಮನ ಆಗಿ ಹೋಗಿಲ್ಲ, ಅವನು ವಿಚಾರ ಮಾಡದೇ ಇದ್ದರಿಂದಾಗಿ ಜೀವಾತ್ಮನೇ ಆದಂತೆ ನಡ್ಕೊಳ್ತಾರೆ. ಇದು ಕ್ಲಾಸ್ನಾಗ ಎ ಫಾರ್ ಆಪಲ್, ಎ ಫಾರ್ ಆಪಲ್ ಅಂತ ಹೇಳಂದ್ರೆ ಬಾಯ ಮುಚ್ಕೊಂಡು ಸುಮ್ಮನೆ ಕೂತಿರ್ತಾ ಹುಡುಗರು. ನೀ ಹೇಳ ಚಿಪ್, ನೀ ಹೇಳ ಚಿಪ್. ರಾತ್ರಿ ಮಲ್ಕೊಂಡಾಗ ಎದ್ದು ಕೂತ್ಕೊಂಡು ಎ ಫಾರ್ ಆಪಲ್, ಎ ಫಾರ್ ಆಪಲ್ ಅಂತ ಹೇಳಿದ್ರೆ ಅದು ಹೇಳಿದ್ ಏನದು? ಇಲ್ಲಿ ಯಾಕೆ ಹೇಳಿಲ್ಲ? ಏನು ಭಯ, ಏನು ಅಂಜಿಕೆ, ನಾ ಹೇಳಿದ್ರೆ ತಪ್ಪಾಗಿ ಬಿಡ್ತದೆ, ಮತ್ತೆ ಎಲ್ಲಿ ಬೈತಾರೋ ಭಗಿನಿ ಹೇಳಿ. ಆದ್ರೆ ಹೇಳಬೇಕನ್ನೋ ಒಳಗೆ ಉತ್ಸಾಹ ಇರ್ತದೆ, ಹೇಳಿದ್ರೆ ಎಲ್ಲ ಬೈತಾರೋ. ಈಗ ಅಲ್ಲಿ ಬೈಯೋರು ಯಾರಿಲ್ಲ, ಅರ್ಥ ನಿಮಗೆ? ಅಲ್ಲಿ ಬೈಯೋರು ಯಾರು ಇಲ್ಲ, ತಪ್ಪಾಸು ಅಂತ ಹೇಳೋರು ಯಾರು ಇಲ್ಲ. ಆವಾಗ ಕಣ್ವರ್ಸ್ಬಿಡೋದು ಹಾಗೆ. ಆ ಕಣ್ವರಿಸುವಿಕೆ ತೋರಿಕೆ ಮಾತ್ರವೋ ಅಥವಾ ನಿಜವಾಗಿಯೂ ಮಗು ಎಚ್ಚರದಿಂದ ಕಣ್ವರಿಸ್ತಾರೆ? ಎಚ್ಚರ ಆಗಿಲ್ಲ ಅಂತಲೂ ಇಲ್ಲ, ಕಣ್ ತಗ್ದದ ಬಾಯಿಂದ ಹೇಳಿದ್ರೆ ಎಚ್ಚರ ಆಗ್ಯಾದ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಎಚ್ಚರನ ಇಲ್ಲದಕ್ಕೆ ಈ ಸ್ಥಿತಿ ನೀವು ಅರ್ಥ ಮಾಡ್ಕೊಳ್ತಿರ್ತೀರಿ. ಅರ್ಥ ಮಾಡ್ಕೊಡ್ರಿ. ಆ ಮಗುವಿಗೆ ಪೂರಾ ಎಚ್ಚ ಪ್ರತ್ಯಕ್ಷದ ಆಗ್ಯದ ಅಂತನೂ ಹೇಳಲಿಕ್ಕಾಗುವುದಿಲ್ಲ. ಪೂರಾ ಎಚ್ಚರ ಆಗಿತ್ತು ಅಂದ್ರೆ ಕನ್ವರ್ಸೋ ಅವಶ್ಯಕತೆ ಇಲ್ಲ. ಆ ಮಗುವಿಗೆ ಎಚ್ಚರ ತಪ್ಪಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಕಣ್ಣು ತಗದು ಅದು ಬಾಯಿಂದ ಹೇಳಿಕತ್ತದೆ, ಕೈ ಹಿಂಗ ಹಿಂಗ ಮಾಡ್ಲಿಕ್ಕೆ. ಏನಂತ ಕರೆಯೋಣ ಈ ಸ್ಥಿತಿಗೆ, ಏನ್ ಕರೀತೀರ ಕರೀರಿ. ಈಗ ನಮ್ದು ಎಲ್ಲರದು ಅದೇ ಸ್ಥಿತಿ ಆಗಿದೆ. ನಮಗ ಆತ್ಮನ ಪರಿಪೂರ್ಣ ಎಚ್ಚರವೂ ಇಲ್ಲ, ಅರ್ಥ ಆಗಲಿಲ್ಲ ನಮಗೆ ಎಚ್ಚರನ ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಕಾರ್ಯಕರಣ ಸಂಘಾತದ ಮೂಲಕವಾಗಿ ನಾವು ಅಡ್ಡಾಡ್ತಾ ಇದ್ದೇವೆ, ನೋಡ್ತಾ ಇರ್ತೇವೆ, ಕೊಡ್ತಿರ್ತೇವೆ, ತೋರ್ತಾ ಇರ್ತೇವೆ, ಮಾತಾಡ್ತಿರ್ತೇವೆ, ಕೂಡ್ತೀವಿ, ಹೇಳ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ, ಎಲ್ಲ ವಿಚಾರ ಮಾಡ್ತೀವಿ, ಅಳ್ತೀವಿ, ನಗ್ತೀವಿ. ಹಾಗಾದ್ರೆ ಪೂರ್ತಿ ಎಚ್ಚರ ಆಗಿದೆಯಾ? ಪೂರ್ತಿ ಎಚ್ಚರ ಆಗಿದೆಯಾ? ಪೂರ್ತಿ ಎಚ್ಚರಾಗಿದೆಯಾ? ಹಾಗಾದ್ರೆ ಎಚ್ಚರವೇ ಆಗಿಲ್ಲವೇ? ಎಚ್ಚರವೇ ಆಗಿಲ್ಲ ಅಂದ್ರೆ ಅಂತ ಹೇಗೆ ಅಡ್ಡಾಡ್ತಾ ಇದ್ದೀವಿ, ಹೇಗೆ ಮಾತಾಡ್ತಾ ಇದ್ದೀವಿ? ಈ ಸ್ಥಿತಿಯಿಂದ ಎಚ್ಚರದ ಸ್ಥಿತಿಗೆ ಎಚ್ಚರಿಸುವವನೇ ಗುರು. ಆ ಮಗುವಿನ ಉದಾಹರಣೆಯಲ್ಲಿ ಆ ತಾಯಿ ಹೊಡಿತ, ಹೇಳ ಹೇಳ ಹೇಳ ಹೇಳ, ಏನ್ ಬಡಬಡಿಸ್ತೀನ, ಕನವರಿಸ್ತೀನ, ಹೇಳ. ಎಚ್ಚರಾದ ಕಣ್ಣುಗಳು ಪುನಃ ಎಚ್ಚರ, ಎಚ್ಚರವೇ ಇದ್ದ ಮಗು ಪುನಃ ಎಚ್ಚರ ಆಗ್ತದೆ. ಎಚ್ಚರ ಇದ್ದ ಜೀವಾತ್ಮ ಏನಾಗ್ತಾನೆ? ಪುನಃ ಎಚ್ಚರ ಆಗ್ತಾನೆ. ಮೊದಲು ದೇಹ ಮನಸ್ಸು ಬುದ್ಧಿಗಳ ಸೀಮಿತವಾಗಿ ಎಚ್ಚರಿದ್ದ, ಈಗ ಅವುಗಳೆಲ್ಲವನ್ನು ಮೀರಿದ ಆತ್ಮಸ್ಥಿತಿಯ ಎಚ್ಚರಕ್ಕೆ ಎಚ್ಚರವಾಗಿದೆ. ಅಪ್ಪಡಿ ಇರ್ಕದ ಅದು ಇಷ್ಟೇ ಇರೋ ಚೀಚಿ. ಮತ್ತೆ ನಾವು ಎಚ್ಚರ ಇದ್ವಲ್ಲ, ಮತ್ತೆ ಎಚ್ಚರ ಮಾಡ್ಬೇಕ? ಎಚ್ಚರ ಇದ್ದಂತೆ ಇದ್ವಿ. ಹಾಗೆ ನಾವು ಇವತ್ತು ಹೆಂಗಿದ್ದೇವೆ? ಎಚ್ಚರ ಇದ್ದಂತೆ ಇದ್ದೀವಿ. ಎಚ್ಚರ ಇಲ್ಲ, ಯಾಕಂದ್ರೆ ಇನ್ನೂ ಒದಿತು ಬಿದ್ದಿಲ್ಲ, ಹೊಡೆತಗಳು ಬಿದ್ದಿಲ್ಲ, ಚಾಬುಕಿನ ಏಟುಗಳು ಬಿದ್ದಿಲ್ಲ. ಅಂದ್ರೆ ಬಿದ್ದ ಸ್ವಾಮಿ, ನೀವು ಯಾಕೆ ಹಂಗ ಹೇಳ್ತೀವಿ? ಬಿದ್ದ ಸಾಕಷ್ಟು ಬಿದ್ದಿಲ್ಲ. ಆವಾಗ ಗುರು ತಟ್ಟತಾನ, ತತ್ವಮಸಿ ತತ್ವಮಸಿ ತಟ್ಟತಾನ. ಅಯಮಾತ್ಮ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸಚ್ಚಿದಾನಂದ ಬ್ರಹ್ಮ, ಸತ್ಯಜ್ಞಾನಮಂತ ಬ್ರಹ್ಮ, ಶುದ್ಧಂ ಬ್ರಹ್ಮ, ಕೇವಲಂ ಬ್ರಹ್ಮ, ನಿತ್ಯಂ ಬ್ರಹ್ಮ, ಅಜಃ ನಿತ್ಯ ಶುದ್ಧ ಕೇವಲ ತಟ್ಟತಾನೆ. ಒಂದೊಂದು ಉಪನಿಷತ್ತಿನ ಒಂದೊಂದು ವಾಕ್ಯಗಳಿಂದಲೂ ತಟ್ಟತಾನ. ಯಾರನ್ನು ತಟ್ಟತಾನ? ನಮಗನ್ನಿಸ್ತದೆ ಶರೀರ ತಟ್ಟಲಿಕ್ಕಾನ. ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಂತಃಕರಣ ಅಲ್ಲ, ಇವೆಲ್ಲವುಗಳ ಮಧ್ಯದಲ್ಲಿ, ಇವುಗೆಲ್ಲವುಗಳ ಜೊತೆ ಅಜ್ಞಾನದಿಂದಾಗಿ ಯಾವನು ಸಹಯೋಗವನ್ನ ಹೊಂದಿದವನಿದ್ದಾನೋ, ಯಾವ ಅವನು ಏನಂತ ಕರಿತಾರೆ ಕರ್ಕೊಳ್ಳಿ, ಆತ್ಮ ಅಂತ ಕರೀತಾರೆ, ಇಟ್ ಮ್ಯಾಟರ್ಸ್ ನಥಿಂಗ್. ಜೀವಾತ್ಮ ಅಂತ ಕರೀತಾರೆ, ಮ್ಯಾಟರ್ಸ್ ನಥಿಂಗ್. ಅಹಂಕಾರ ಅಂತ ಕರೀತಾರೆ, ಮ್ಯಾಟರ್ಸ್ ನಥಿಂಗ್. ನೀವು ಏನಾದ್ರೆ ಕರ್ಕೊಳ್ಳಿ. ಯಾವನು ಈ ಉಪಾಧಿಗಳಲ್ಲಿ ನಾನು ಅಂತ ಜೀವನ ಮಾಡ್ತಾ ಇದ್ದಾನೆ, ದುಃಖಿ ನಾನು, ಸುಖಿ ನಾನು, ನೋಡದೆ ನಾನು, ಕೂತೆ ನಾನು, ತಿಂದೆ ನಾನು, ಭೋಗಿಸಿದೆ ನಾನು, ಕರ್ತ ನಾನು, ಭೋಗ್ತಾ ನಾನು ಅಂತ ಏನು ಹೇಳ್ಕೊಳ್ತಾ ಇದ್ದಾನೋ ಆ ನಾನುವನ್ನು ತಟ್ಟತಾನೆ. ಹೇಳ್ರಿ, ಆ ಮಗು ಎದ್ದು ಕೂತ್ಕೊಂಡು ಕನವರಿಸುವಾಗ ತಾಯಿ ಅದನ್ನ ತಟ್ತಾಳ, ಬಾಸಿಗೆ ಮಗು ತಟ್ತಾಳ? ಯಾ ಮಗು ಅಂತ, ಅದೇ ಮಗು ತಟ್ತಾಳ. ಎಚ್ಚರಿ, ಯಾ ಮಗು ಆಗ್ತದೆ ಭವ್ಯ ಮಗುಗೆ? ಓ ಮಲ್ಕ, ಯಾವನು ಕಾರ್ಯಕರ್ಣ ಸಂಘಾತ ಅಭಿಮಾನದಲ್ಲಿ ನಾನು ನಾನು ನಾನು ಅಂತ ಅಭಿಮಾನ ಪಟ್ಟು ಅದು ಮಾಡದೆ ಇದು ಮಾಡದೆ ಇದನ್ನು ಗಳಿಸಿದೆ ಅದನ್ನು ಗಳಿಸಿದೆ ಇಷ್ಟು ಕೀರ್ತಿ ಅಷ್ಟು ಪ್ರತಿಷ್ಠೆ ಅಂತ ಬಡ್ಕೊಳ್ತಾ ಇದ್ದಾನ. ಅವನನ್ನು ತಟ್ತಾನೆ ದೇವರು ಗುರುಗಳು ಎಂತ ಅವನನ್ನು ತಟ್ತಾರೆ. ಹ್ಯಾಕ್ ತಟ್ತಾರೆ? ಇದು ನೀನಲ್ಲ ಏಳು ಎಚ್ಚರಾಗ ಅಲ್ಲ ಏಳು ಎಚ್ಚರಾಗ ತಟ್ಟಿದಾಗ ಓ ನಾನು ಕೇವಲ ಬ್ರಹ್ಮ ಶುದ್ಧ ಬ್ರಹ್ಮ. ಹೀಗೆ ನಿಜವಾಗಿಯೂ ಕಲಬೆರಕೆ ಆಗಿದ್ರೆ ಮುಕ್ತಿಯ ಸಾಧ್ಯತೆ ಇಲ್ಲ. ಕಲಬೆರಕೆ ಆಗದೆ ಹೋಗಿದ್ದರೆ ಜೀವಾತ್ಮನ ಸಾಧ್ಯತೆ ಇಲ್ಲ. ಇವೆರಡರ ಮಧ್ಯದಲ್ಲಿ ಕಲಬೆರಕೆ ಆಗದೆ ಹೋದರೂ ಆದಂತೆ ಇದೆಯಲ್ಲವೇ, ಅತಂತ್ರವಾದ ಸ್ಥಿತಿ. ಅದಕ್ಕೆ ಈ ಜೀವಾತ್ಮ ಯಾವತ್ತೂ ಅಷ್ಟೇ ನಗರ್ಕ ನಘಾಟಕ. ಈ ಕಡೆಗೆ ಮುಕ್ತಿಗೂ ರೆಡಿಯಾಗಿಲ್ಲ, ಈ ಕಡೆಗೆ ಸಂಸಾರಕ್ಕೂ ರೆಡಿಯಾಗಿಲ್ಲ. ಸುಮ್ಮನೆ ಹೊಯ್ದಾಟ ಇರ್ತಾನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ. ಪಕ್ಕಾ ಜೀವ ಹಾವೇರಿಗೆ ಹೋಗ್ತಾನ ಸಮಾಲ್ಗೊಂಡು ಸ್ವಲ್ಪ ಚಿಪ್ಪಿಗೆ ಹೋಗದ ನೋ ಮೋರ್ ಚಿಪ್ಪಿಗೆ. ನಿಮ್ಮನ್ನು ಎಷ್ಟು ಮಟ್ಟಿಗೆ ತರಬೇತಿ ಮಾಡ್ತೀನಂದ್ರೆ ನೀವು ನಂಬಲಿಕ್ಕೆ ಆಗೋದಿಲ್ಲ. ನಾ ಹೇಳ್ತೀನಿ ಸರ್, ನೀವು ಕಮಿಟ್ ಆಗ್ಬೇಕಷ್ಟೇ. ಕರ್ನಾಟಕದ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನಾಗಿ ಮಾಡಿ ನೀವು ರೂಪಾಂತರ ಬರೀ 3 ವರ್ಷ ಟೈಮ್ ಕೊಡಿ ಸಾಕು. 30 ವರ್ಷವಲ್ಲ 3 ವರ್ಷ ಸಾಕು. 3 ವರ್ಷ ಆಸೆ ಹಸ್ತನೇ ತಿಳ್ಕೋಬೇಕು. ಆತ್ಮವಿಶ್ವಾಸ ಅಂತ ಹೇಳಿದ್ರು ಪರಿವರ್ತನ ಆಗೋದು ಎಷ್ಟೊತ್ತು ಒಂದೆಡೆ ಪರಿವರ್ತಿಸುವವರು ಇದ್ದರು ಅನುಭವಿಸರು ಎಷ್ಟೊತ್ತು. ಕಾರ್ಯಕರಣ ಸಂಘಾತದಿಂದ ಹೊರಗೆ ಬಂದು ಮುಕ್ತಿ ಪಡೆದು ಆಮೇಲೆ ಒಳಗೆ ಹೋದ್ರೆ ಒಳಗೆ ಹೋದಂಗೆ ಹೋಗಿರ್ತೀರಿ. ಅವನು ಹೋಗಿರೋದಲ್ಲಿ ನಿಮ್ಮನ್ನು ಕಾರ್ಯಕರಣ ಸಂಘಾತನ ಹೊರಗೆ ತರೋದು 2 ವರ್ಷ 3 ವರ್ಷ ಒಳಗೆ ಆಮೇಲೆ ದೊಡ್ಡ ಗುಹೆಯಲ್ಲಿ ದೂಡ್ಬಿಡೋದು. ಹಕ್ಕ ಹಂಗೆ ದುಡಿದ ಮೇಲೆ ನಿಮಗೆ ದೂಡಿದ್ರು ಅಂತ ಅನಿಸೋದೇ ಇಲ್ಲ ನಿಮಗೆ. ಯಾಕಂದ್ರೆ ನಿಮ್ಮದೇ ಆದ ಸ್ಥಿತಿಯಲ್ಲಿ ಇರ್ತೀರಿ. ಸ್ಥಾನ ಬದಲಾಗ್ತದೆ, ನಿಮಗೆ ಪಾತ್ರ ಬದಲಾಗ್ತದೆ, ಮನೋಭಾವನ ಬದಲಾಗ್ತದೆ. ಆದ್ರೆ ನೀವೆಲ್ಲಿದ್ದರು ಅಲ್ಲೇ ಇವರ ಅಂತಾರೆ ನನಗೆ. ಇವ್ರು ಕೂತಾರ ನೋಡಿ ಸಂಸಾರಸ್ಥ ಇವರ ಅಂತಾರೆ ನನಗೆ. ನಮಗೆ 2 ಮಕ್ಕಳು 3 ಮಕ್ಕಳು ಸಾಕಾಗ ಸ್ವಾಮಿ 15,000 ಮಕ್ಕಳು ಇರೋದು ನಾವು ಸಣ್ಣ ಸಂಸಾರಿಗಳು ನೀವು ಎಲ್ಲರೂ ಅಂದರು. ಅವ್ರು ಹಂಗಂದ ನನಗೇನು ಅನಿಸೋದೇ ಇಲ್ಲ. ಏಕೆ ಇವು ಸಂಸಾರ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತಾರಂದ್ರೆ ಅವ್ರಿಗೆ ಅಂತಾರ ಅಂದ್ರೆ ಎಷ್ಟೊಂದು ಸಂಸಾರಸ್ಥರು ಗೃಹಸ್ಥರು ಅಲ್ಲಿಂದ ತಂದು ಇಲ್ಲಿ ಎತ್ತಿದ್ರು ಇಲ್ಲಿಂದ ತಂದು ಅಲ್ಲಿ ಎತ್ತಿದ್ರು ನಮ್ಗೇನು ಅನಿಸೋದೇ ಇಲ್ಲ. ಪೂಜೆ ಸ್ವಾಮೀಜಿ ಹೇಳಿದ್ರು ನೀವು ಕಲಿಸಿ ಇನ್ನೊಬ್ರು ಕಲಿಸ್ಬೇಕು, ನೀವು ಕಲಿತಾ ಇರಬೇಕು ಕಲಿಸ್ಬೇಕು ಕಲಿತಾ ಇರಬೇಕು. ಈ ಬಟ್ಟೆ ಹಾಕೊಂಡ್ರೆ ಇದೆರಡೇ ಕೆಲಸ ನಿಮಗೆ ಅಂತ ಹೇಳಿದವ್ರು ಅಕಸ್ಮಾತ್ 2000 ಇಸ್ವಿ ಕರೆದು ಏನ್ ಹೇಳಿದ್ರು ನೀವು ಸಮಾಜ ಸೇವಾನೂ ಮಾಡಬೇಕು ಬರೀ ಕಲ್ತ್ಕೊಟ್ಟು ಕೂತ್ಕೊಂಡ್ರೆ ಹೆಂಗೆ ಈ ಕಲ್ತದ್ದನ್ನ ನೀವು ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅದನ್ನ. ಮತ್ತು ಮಕ್ಕಳಿಗೆ ಅನಾಥ ಮಕ್ಕಳಿಗೆ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಅವರೆಲ್ಲ ಮತಾಂತರ ಬಂದ್ಬಿಡ್ತಾರೆ, ಅವ್ರ ಮುಸ್ಲಿಮು ಕ್ರಿಶ್ಚನ್ ಆಗ್ಬಿಡ್ತಾರೆ. ಅವಾಗ ನಮ್ಮ ದೇಶಕ್ಕೆ ದೊಡ್ಡ ಆಘಾತ ಆಗ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ನೀವು ಏನ್ ಮಾಡ್ಬೇಕು ಸಮಾಜ ಸೇವಾ ಮಾಡ್ಬೇಕು. ನಮಗೆ ಇವತ್ತಿಗೂ ಅನಿಸ್ಬೋದು ಸ್ವಾಮೀಜಿ ನಮ್ಮನ್ನ ಅಪ್ಪ ದೂಡಿದ್ರು ನನಗಂತೂ ಅನಿಸೇ ಇಲ್ಲ. ಎಷ್ಟು ಚಂದ ನಾವು ಬ್ರಹ್ಮಜ್ಞಾನದೊಳಗಿದ್ವಿ ಸ್ವಾಮೀಜಿ ಕಂಡು ನಮ್ಮ ಅಂತ ನನಗೆ ಯಾವತ್ತೂ ಏನು ಅನಿಸ್ಲೇ ಇಲ್ಲ. ಎಲ್ಲಿದ್ದೇನೋ ಅಲ್ಲೇ ಇದ್ದೇನೆ. ಕ್ಷೇತ್ರ ಮಾತ್ರ ಬದಲಾಗಲಿಕ್ಕೆ ಶುರುವಾಯ್ತು. ಅವರ ಮೊದಲು ಉಪನಿಷತ್ ಭಗವದ್ಗೀತ ಅಷ್ಟೇ ಕ್ಷೇತ್ರ ಇತ್ತು. ಈಗ ಮಕ್ಕಳೇನು ಸ್ಕೂಲ್ ಏನು ಹಾಸ್ಟೆಲ್ ಏನು ವಾರ್ಡನ್ಸ್ ಏನು ಅಡುಗೆಯವರು ಅಯ್ಯಯ್ಯೋ. ಮೊನ್ನೆ ಒಂದು ಫೋನ್ ಬಂತು ಹಾಸ್ಟೆಲ್ನಿಂದ, ಸ್ವಾಮಿ ಅಡುಗೆಯವರೇ ಇಲ್ಲ. ನಾ ಅಂದೆ ಬರ್ತೇನಿರಪ್ಪ ಇನ್ನೊಂದು ಕಾಸು. ಗುರು ನೀವಾಗಿತ್ತು ಸಾಮಾನ್ಯ ಕಳ್ಸಿ ಕೊಡ್ತೀನಿ. ಈ ಕಾರ್ಯಕರಣ ಸಂಘಾತ ಇವುಗಳಿದ್ದಂತಹ ಜೀವಾತ್ಮ, ಇವು ಜೀವಾತ್ಮನ ಜೀವಾತ್ಮ ಭಾವದಿಂದ ಬಿಡುಗಡೆ ಹೊಂದುವುದು. ಬಿಡುಗಡೆ ಹೊಂದಿದ ಮೇಲೆ ಮತ್ತೆ ಏನು ಜವಾಬ್ದಾರಿಗಳನ್ನ ಅವನು ವಹಿಸಿಕೊಂಡದ್ದು ನಮಗೆ ಕಾಣಿಸ್ತದ, ಅದು ಅಂತೆ ಕಂತೆಗಳ ಕಂತೆ. ಅವ ಏನೂ ಬದಲಾಗಿಲ್ಲ. ಜ್ಞಾನಾನಂತರ ಅವ ಎಲ್ಲೇ ಹೋಗಲಿ ಎಲ್ಲೇ ಇರಲಿ ಅವ ಬದಲಾಗುವುದಿಲ್ಲ. ಅವ ಮಜುವೆಯಿಂದ ಒಂದು ಒಳ್ಳೆ ಶ್ಲೋಕ ಇದೆ ನೋಡ್ರಿ, ಯಾರು ಓದಿರಿ, ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತ ನಂದತಿ ನಂದತಿ ನಂದತಿ. ಅವ ಯೋಗಿಗಳ ಮಧ್ಯದಲ್ಲಿ ಇದ್ರು ಅವನು ಯೋಗಿ ಅಲ್ಲ, ಭೋಗಿಗಳ ಮಧ್ಯದಲ್ಲಿ ಇದ್ರು ಅವನು ಭೋಗಿ ಅಲ್ಲ, ಮಿತ್ರರ ಮಧ್ಯದಲ್ಲಿದ್ರು ಅವನು ಮಿತ್ರನಲ್ಲ, ಶತ್ರುಗಳ ಮಧ್ಯದಲ್ಲಿದ್ರು ಅವನು ಶತ್ರು ಅಲ್ಲ. ಮತ್ತವನು ಏನು, ಬ್ರಹ್ಮನಿ ರಮತೆ ಚಿತ್ತಂ, ಅವನು ಬ್ರಹ್ಮನಲ್ಲಿ ಆನಂದಿಸ್ತಾರೆ. ನಂದತಿ ನಂದತಿ ಅಂದ್ರೆ ಆನಂದತಿ ಆನಂದತಿ ಆನಂದತ್ತೇವ. ಕಾರ್ಯಕರಣ ಸಂಘಾತದಿಂದ ಹೊರಗೆ ಬರ್ಬೇಕು ನೋಡ್ರಿ. ನೋಡ್ರಿ ಹೇಳ್ತೇನೆ ನಿಮಗೆ, ಇದು ಇದು ಬೆರೆಯುವಿಕೆ, ಇದು ಪ್ರಾಕ್ಟಿಕಲ್ ಆಗಿ ಬೆರೆದಿತ್ತು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಬೇರ್ಪಡಿಸ್ಬೋದು. ಹೇಳ, ಈ ಬೆರೆಯುವಿಕೆ ಅವಿವೇಕದಿಂದ ಅಥವಾ ವಸ್ತುತಃ, ಹಾಗೆ ಅವಿವೇಕದಿಂದ ಬೆರೆಸಿದ್ದನ್ನ ಪ್ರಾಕ್ಟಿಕಲ್ ಆಗಿ ಹೆಂಗ್ ಕರೆ ಮಾಡ್ತೀನಿ ನೀವು? ಹಕ್ಕ ಮತ್ತು ಸ್ವಲ್ಪ ಇವು ವಾಸ್ತವಿಕವಾಗಿ ಕೂಡ್ಕೊಂಡಾವು, ಏನು ಕೂಡ್ಕೊಂಡಂತೆ ಕಾಣಿಸ್ತಾವ. ಈ ಕೂಡ್ಕೊಂಡಂತೆ ಕಾಣಿಸಿದ್ದನ್ನ ನೀವು ಹಗ್ಗ ತೆಗೆದು ಹೋಗಿರಿ ಆ ಕಡೆಗೆ, ಇದು ಹಾವು ಅಂತೆ ತೆಗೆದು ಹೋಗಿರಿ ಅಂತ ಎರಡು ಬೇರೆ ಬೇರೆ ಮಾಡಿ ಬರ್ತದೆ. ಇಲ್ಲೇ ಹಂಗೆ ಆತ್ಮನನ್ನೇ ನಾವು ಸಂಘಾತ ಆತ್ಮ ಅಂತ ಭ್ರಮಿಸಿಕೊಂಡಿದ್ದರಿಂದಾಗಿ ಈ ಭ್ರಮಾನಿರುವ ನಿವಾರಣೆ ಪ್ರಾಕ್ಟಿಕಲ್ ಆಗುವುದಿಲ್ಲ. ಈ ಭ್ರಮ ನಿವಾರಣೆ ಹೆಂಗಾಗ್ತದೆ? ವಿವೇಕದಿಂದ ಆಗ್ತದೆ. ಅವಿವೇಕದಿಂದ ಆದ ಭ್ರಮ ವಿವೇಕದಲ್ಲಿಯೇ ಬಿಡುಗಡೆಯನ್ನು ಹೊಂದುತ್ತದೆ. ಬರ್ಕೋ, ಅವಿವೇಕದಿಂದ ಆಗಿರುವ ಭ್ರಮೆ ವಿವೇಕದಿಂದಲೇ ಬಿಡುಗಡೆಯನ್ನು ಹೊಂದುತ್ತದೆ. ಓಕೆ, ಭಾಷ್ಯ ಶುರು ಮಾಡ್ಬೇಕಲ್ಲ. ಯಸ್ಮಿನ್ ಕಾಲೇ ಯಥೋಕ್ತ ಆತ್ಮನಿವಾ ತಾನ್ಯೇವ ಭೂತಾನಿ ಸರ್ವಾಣಿ ಪರಮಾರ್ಥ ಆತ್ಮದರ್ಶನಾತ್ ಆತ್ಮೈವ ಅಭೂತ್ ಆತ್ಮೈವ ಸಂವೃತ್ತಃ ಪರಮಾರ್ಥ ವಸ್ತು ವಿಜಾನತಃ ತತ್ರ ತಸ್ಮಿನ್ ಕಾಲೇ ತತ್ರ ಆತ್ಮನಿ ವಾ ಕೋ ಮೋಹ ಕಶೋಕ. ಯಾವ ಕಾಲದಲ್ಲಿ ಯಥೋಕ್ತವಾದ ಯಾವ ಸಮಯದಲ್ಲಿ ಯಾವ ಸದ್ಗುರುಗಳ ಉಪದೇಶದ ಪ್ರಸಾದದಿಂದ ನೇರ ಉಳ್ಕೊಂಡದ ಕರೋತಿ ಆಯ್ತಲ್ಲ, ನ ವಿಜುಗುಪ್ ಸತ್ಯ ಆಯ್ತಲ್ಲ, ಹಾ ಅದು ಆಗಿಲ್ವಾ? ಮಾಡೋಣಂತೆ. ಪ್ರಾಪ್ತಸ್ಯ ಏವ ಅನುವಾದ ಅಯಂ. ಈಗ ನಾವು ಯಾವ ವಿಷಯವನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದೇವೆ ಈ ಈಶಾವಾಸ್ಯ ಉಪನಿಷತ್ನಲ್ಲಿ ಅಂತಂದ್ರೆ, ಅಪ್ರಾಪ್ತ ವಸ್ತುವನ್ನು ಅನುಸರಿಸಿಕೊಂಡು ಹೋಗ್ತಾ ಇಲ್ಲ. ಗೊತ್ತಾಯ್ತಲ್ಲೋ, ಇದು ಪ್ರಾಪ್ತಸ್ಯ ಪ್ರಾಪ್ತಿ ವಿಷಯ, ಅಪ್ರಾಪ್ತಸ್ಯ ಪ್ರಾಪ್ತಿ ವಿಷಯ ಅಲ್ಲ. ಅದ ಆ ವಿಷಯ ಇಲ್ಲಿ ಎತ್ಕೊಂಡಿದ್ದಾರೆ. ಈಗ ಯಾವ ಆತ್ಮನ ನಾವು ಅನುಸರಿಸಿಕೊಂಡು ಹೋಗ್ತಾ ಇದ್ದೇವೆ, ಈಗ ಆ ಆತ್ಮ ಈಗಾಗಲೇ ಪ್ರಾಪ್ತವಾದದ್ದು. ಪ್ರಾಪ್ತಸ್ಯ ಏವ ಅನುವಾದ ಅಯಂ, ಈ ನಮ್ಮ ಅನುಕರಣೆ, ನಮ್ಮ ಅನುಸರಣೆ, ನಮ್ಮ ಅನುವಾದ ಯಾವ ವಿಷಯದಲ್ಲಿ ಅಂತಂದ್ರೆ, ಈಗಾಗಲೇ ಪ್ರಾಪ್ತವಾದ ಆತ್ಮನ ವಿಚಾರದಲ್ಲಿ ಈ ಒಂದು ಅನುಸರಣೆ ಇದೆ. ಸರ್ವಾ ಹಿ ಘೃಣಾ ಘೃಣ ಆತ್ಮನಃ ಅನ್ಯತ್ ದುಷ್ಟಂ, ಅನ್ಯತ್ ದುಷ್ಟಂ ಪಶ್ಯತಃ. ದುಷ್ಟಂ ಅಂದ್ರೆ ಪಶ್ಯತಃ ಭವತಿ. ಯಾವಾಗ ನಾವು ಇನ್ನೊಂದನ್ನ ಐಡೆಂಟಿಫೈ ಮಾಡ್ತೇವೋ, ಇನ್ನೊಂದನ್ನ ಇನ್ನೊಂದು ರೀತಿಯಲ್ಲಿ ಗುರುತಿಸ್ತೇವೋ, ಇನ್ನೊಂದನ್ನ ಭಿನ್ನವಾಗಿ ಗುರುತಿಸ್ತೇವೋ, ಆವಾಗ ನಮಗೆ ಅವುಗಳ ಬಗ್ಗೆ ಅಲ್ಲಗಳೆಯುವುದೇ ಆಗಲಿ, ಅವುಗಳ ಬಗ್ಗೆ ದೋಷವನ್ನು ಗಳಿಸಿಕೊಳ್ಳುವುದೇ ಆಗಲಿ, ಅವುಗಳ ಬಗ್ಗೆ ರಾಗದ್ವೇಷ ಹೊಂದುವುದೇ ಆಗಲಿ ಸಾಧ್ಯ ಇದೆ. ಅಷ್ಟು ಅರ್ಥ ಹಾಕೊಡ್ರಲ್ಲಿ ಏನು, ಸರ್ವಾಹೀಕೃಣ ಆತ್ಮನಃ ಅನ್ಯದ್ ದುಷ್ಟಂ. ಅನ್ಯದ್ ದುಷ್ಟಂ ಅಂದ್ರೆ ಏನು, ಅನ್ಯತ್ ಪಶ್ಯತಃ ಭವತಿ. ನಮ್ಮಲ್ಲಿ ಏನಾದರೂ ಒಂದು ವೇಳೆ ನಿರಾಕರಣೆ, ಕೀಳರಿಮೆ, ಅಲ್ಲಗಳಿವಿಕೆ, ನಕಾರಾತ್ಮಕವಾದ ಪ್ರವೃತ್ತಿ, ಒಂದು ವ್ಯಕ್ತಿ ಬಗ್ಗೆ, ಒಂದು ವಸ್ತು ಬಗ್ಗೆ, ಒಂದು ಪದಾರ್ಥದ ಬಗ್ಗೆ ನಕಾರಾತ್ಮಕವಾದ ಪ್ರವೃತ್ತಿ, ನೆಗೆಟಿವ್ ಆಟಿಟ್ಯೂಡ್ ಅಂತ ಹೇಳ್ತೀವಿ, ಇವೆಲ್ಲ ಯಾವ ಪಾಸಿಟಿವ್ ಕೂಡ, ಓಕೆ ನೆಗೆಟಿವ್ ಅಷ್ಟೇ ಅಲ್ಲ ಪಾಸಿಟಿವ್ ಕೂಡ, ಇವತ್ತು ನಮ್ಮಲ್ಲಿ ಯಾವಾಗ ಬರ್ತಾವೆ ಅಂತಂದ್ರೆ, ಇದು ನನ್ನ ಬಿಟ್ಕೊಟ್ಟು ಬೇರೆ ಇದೆ. ಹೌದ, ಈವನ್ ಸಿಂಪಲ್ ಮೊಬೈಲ್, ಓಹ್ ಏನ್ ಚಲೋ ಕಾಣಿಸ್ತಲ್ಲ, ಯಾವ್ದಿದು ಮೊಬೈಲು, ಅವ್ನು ಸ್ಯಾಮ್ಸಂಗ್ ಅಂತ ಅನ್ಕೊಳ್ಳಿ, ಓ ಸ್ಯಾಮ್ಸಂಗ ಬೇರೆ ಏನು ಕಂಪನಿ ಅಂತ, ಯಾರ್ಯಾರು ಯಾವ ಇಟ್ಕೊಂಡಿದ್ರ ಅದು ಒಂದ ನೆನಪಿರ್ತದೆ. ಅವ ಹೇಳ್ತಾನೆ ಚೈನೀಸ್ ಸೆಟ್, ಚೈನೀಸ್ ಸೆಟ್ ಈಗಾಗಲೇ ನೀ ಭೇದ ಮಾಡಿಬಿಟ್ಟಿ. ಸ್ಯಾಮ್ಸಂಗ್ ಅಂದ್ರೆ ನಾನು, ಚೈನೀಸ್ ಸೆಟ್ ಅಂದ್ರೆ ಬೇರೆ ಬೇರೆ ಮಾಡಿಕೊಳ್ಳೆ ಸ್ಟಾರ್ಟ್ ಆಯ್ತು ನೋಡು. ಏನು ಕರೆಗಣನೆ, ನಿರಾಕರಣೆ, ಅಲ್ಲಗಳೆಯುವಿಕೆ, ಉಚ್ಚ ನೀಚ ಬದಲಿಸುವಿಕೆ, ಸಿಟ್ಟು ಬಂದು ತಗೊಂಡು ಹೊಡೆದು ಬಿಟ್ರು, ಹೊಡೆದು ಹೊಡೆದು ಬಿಟ್ರೆ ಏ ಒಂದು ಸ್ಟೈನಸ್ ಸೆಟ್ ಇದನ್ನೇ ಹಾಕಿ ಇಟ್ಕೊಂಡು, ಅದಕ್ಕೂ 2000 ಕೊಟ್ಟೆನು ವಗ್ಗ ನೀನ, ಅದೇನು 2000 ಅದಕ್ಕೆ ನೋಡ 2 ನಿಮಿಷ ಇತ್ತು ನಿಮ್ಮ ಕೈಯಲ್ಲ. ಇವತ್ತು ಯಾವಾಗ ಪ್ರವೇಶ ಆಗ್ತು ಅಂದ್ರೆ, ನನ್ನನ್ನು ಹೊರತುಪಡಿಸಿ ಏನು ಅನ್ಯತ್ ದುಷ್ಟಂ ಪಶ್ಯತಃ ಭವತಿ. ಇನ್ನ ಈ ಜ್ಞಾನಿ ಬಗ್ಗೆ ನೋಡೋಣಂತ, ಇವಾಗ ಏನ್ ಮಾಡ್ತಾನೆ ಅಲ್ಲಿ ನೋಡ್ರಿ, ಆತ್ಮಾನಮೇವ ಅತ್ಯಂತ ವಿಶುದ್ಧಂ. ಯಾವನು ತನ್ನ ಸ್ವರೂಪವೇ ಆತ್ಮ ಅನ್ನುವುದನ್ನ ಗುರುತಿಸಿದ್ದಾನೋ, ಆತ್ಮಾನಮೇವ ಅತ್ಯಂತ ವಿಶುದ್ಧಂ. ತನ್ನ ಸ್ವರೂಪವೇ ಆತ್ಮ ಅನ್ನುವುದನ್ನ, ಶುದ್ಧ ಆತ್ಮನೇ ಅನ್ನುವುದನ್ನ ಯಾವನು ಗುರುತಿಸಿದ್ದಾನೋ ಅವನು ಕ್ಷಣಿಕವಾಗಿ ಗುರುತಿಸುತ್ತಾನೋ, ಶಾಶ್ವತವಾಗಿ ಆತ್ಮನೇ ಅಂತ ಗುರುತಿಸ್ತಾನೋ. ಅದಕ್ಕೆ ಶಬ್ದ ನಿರಂತರಂ. ಏನ್ ಕನ್ನಡದಲ್ಲಿ, ಬಿಟ್ಟು ಬಿಡದೆ, ಒಂದು ಕ್ಷಣವೂ ಬಿಟ್ಟು ಕೊಡದೆ ನಾನು ಆತ್ಮನೇ ಅನ್ನುವುದನ್ನ ಅವನು ಐಡೆಂಟಿಫೈ, ಅದನ್ನ ಅವನು ಸ್ಪಷ್ಟ ಮಾಡಿಕೊಂಡಿರುತ್ತಾನೆ. ಹೀಗಾಗಿ ಘೃಣ ಅನಿಮಿತ್ತಂ, ಶಬ್ದ ನೋಡಿ ಹೇಗೆ ಬಿಡಿಸಿದ್ದೀನಿ, ಘೃಣ ಅನಿಮಿತ್ತಂ. ಅಲ್ಲಿ ಘೃಣ ಆಗಲಿಕ್ಕೆ ಕಾರಣ ಇಲ್ಲ. ಹೇಗೆ ಘಟದಲ್ಲಿ ಘೃಣ ಆಗಲಿಕ್ಕೆ ಕಾರಣ ಇತ್ತು, ಮೊಬೈಲ್ನಲ್ಲಿ ಘೃಣ ಆಗಲಿಕ್ಕೆ, ಘೃಣ ಅಂದ್ರೇನು ಅಲ್ಲಗಳಿವಿಕೆ, ನಕಾರಾತ್ಮಕವಾದ ಆಟಿಟ್ಯೂಡ್ಗಳು ಏನಿದ್ವು ಅವು ಕಾರಣವೇ ಇಲ್ಲ. ಏ ಆತ್ಮನೇ. ನ ಘೃಣಾ ನಿಮಿತ್ತಂ ಅರ್ಥಾಂತರಂ ಅಸ್ತಿತಿ ಪ್ರಾಪ್ತಮೇವ. ಅಂತಹ ಸ್ಥಿತಿಯು ಅವನಿಗೆ ಪ್ರಾಪ್ತವಾಯಿತು. ತತಃ ಆದ್ದರಿಂದಾಗಿ ನ ವಿಜುಗುಪ್ಸತ ಇತಿ, ಆದ್ದರಿಂದ ಅವನು ಯಾರನ್ನೂ ಕಡೆಗಣಿಸುವುದಿಲ್ಲ. ಸುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ. ಜ್ಞಾನಿಯು ಎಲ್ಲರಲ್ಲಿಯೂ ಕೂಡ ಸಮಭಾವವನ್ನು ಕಾಣುತ್ತಾನೆ. ಕಣ್ಣಿಗೆ ಕಾರ್ಯಕರಣ ಸಂಘಾತವೇ ಕಾಣಿಸ್ತದೆ. ಅರ್ಥ ಆಗಲಿಲ್ಲ? ಕಣ್ಣಿಗೆ ಕಾರ್ಯಕರಣ ಸಂಘಾತವೇ ಕಾಣ್ತದೆ. ಇಂಜಿನಿಯರ್ ಇಂಜಿನಿಯರ್ ಹಾಗೆ ಕಾಣಿಸ್ತಾನೆ. ಅವನು ಪರಮಾತ್ಮನಾಗಿಯೂ ಕಾಣಂಗಿಲ್ಲ, ದುರಾತ್ಮನಾಗಿಯೂ ಕಾಣಂಗಿಲ್ಲ, ಆತ್ಮನಾಗಿಯೂ ಕಾಣಂಗಿಲ್ಲ. ಕಣ್ಣಿಗೆ, ಕಣ್ಣಿಗೆ ಅಂದ್ರೆ ವ್ಯವಹಾರಕ್ಕೆ, ವ್ಯವಹಾರಕ್ಕೆ ಅಂದ್ರೆ ಲೌಕಿಕಕ್ಕೆ. ಈ ಲೌಕಿಕ ವ್ಯವಹಾರಕ್ಕೆ ಅವನು ಇಂಜಿನಿಯರ್ ಆಗಿ ಕಾಣ್ತಾನೆ, ಅವನು ಡಾಕ್ಟರ್ ಆಗಿ ಕಾಣ್ತಾನೆ. ಆದರೆ ಇವನು ಆತ್ಮನನ್ನ ತಿಳಿದಿದ್ದರಿಂದಾಗಿ ಇವನಿಗೆ ಅವನು ಆತ್ಮನೇ ಎನ್ನುವುದನ್ನ ಸ್ಪಷ್ಟ ಮಾಡ್ಕೊಂಡು, ಅವ ಇರಬಹುದು ಈರಪ್ಪನ್ ಉತ್ತಮ ಆತ್ಮನೇ. ಆದ್ದರಿಂದ ಜುಗುಪ್ಸ ಸಹ ಇಟ್ಟುಕೊಳ್ಳುವುದಿಲ್ಲ ಅವನು, ಅವರ ಬಗ್ಗೆ ನಕಾರಾತ್ಮಕವಾದ ಭಾವನೆಯನ್ನ ಇಟ್ಟುಕೊಳ್ಳುವುದಿಲ್ಲ ಅನ್ನುವ ಈ ಸ್ಪಷ್ಟವಾದ ಜ್ಞಾನ. ಇಮಮೇವ ಅರ್ಥಂ ಅನ್ಯ ಅಪಿ ಮಂತ್ರ ಆಹ. ಈ ಇನ್ನೊಂದು ಮಂತ್ರವು ಕೂಡ ಇದೇ ಅರ್ಥವನ್ನು ತಿಳಿಸುತ್ತದೆ. ಏನ್ ಮಂತ್ರ ಅದು? ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ ತತ್ರ ಕೋ ಮೋಹ ಕಶೋಕಃ ಏಕತ್ವಂ ಅನುಪಶ್ಯತಃ. ಏನಾಗ್ತದೆ? ಯಸ್ಮಿನ್ ಕಾಲೇ, ಯಸ್ಮಿನ್ ಕಾಲೇ ಅಂದ್ರೆ ಯಾವ ಸದ್ಗುರುಗಳ ಉಪದೇಶವನ್ನ ಪ್ರಾಪ್ತಿ ಮಾಡಿ ಮಾಪ್ತಿ ಮಾಡಿಕೊಂಡಂತಹ ಕಾಲವು, ಎಲ್ಲಿ ಸದ್ಗುರುಗಳ ಉಪದೇಶದ ಪ್ರಸಾದವು ಲಭ್ಯವಾದಂತಹ ಕಾಲವು, ಎಲ್ಲಿ ಚಿತಿ ಪ್ರಸಾದವು ಲಭ್ಯವಾದಂತಹ ಕಾಲವು, ಎಲ್ಲ ಅರ್ಥ ಬರ್ತಾವೆ. ಯಥೋಕ್ತ ಕಾಲೇ ಯಸ್ಮಿನ್ ಕಾಲೇ ಯಥೋಕ್ತ ಆತ್ಮನಿವ, ಆ ಕಾಲದಲ್ಲಿ ಅವನು ಆಗಲೇ ಏನ್ ಮಾಡ್ಬಿಡ್ತಾನೆ, ಅವನು ತಾನೇವ ಭೂತಾನಿ ಸರ್ವಾಣಿ ಸಮಸ್ತ ಜೀವಭೂತ ರಾಶಿಗಳು ಆತ್ಮನೇ. ಪಾರಮಾರ್ಥಿಕವಾಗಿ ನೋಡಿದ್ದಾದರೆ ಆತ್ಮನೇ ಅಂತ ಯಾವನು ಕಂಡುಕೊಂಡಿದ್ದಾನೋ ಪರಮಾರ್ಥ ಆತ್ಮ ದರ್ಶನಾತ್ ಆತ್ಮೈವ ಅಭೂತ. ಅವನು ಆತ್ಮನೇ ಆಗಿ ಎಲ್ಲೆಲ್ಲಿಯೋ ಆತ್ಮನನ್ನೇ ನೋಡಿದ್ದು. ಆತ್ಮೈವ ಅಭೂತ ಮತ್ತೇನು? ಆತ್ಮೈವ ಸಂವೃತ್ತ, ತನ್ನ ಆತ್ಮನು ಅಂತ ನೋಡಿ ಎಲ್ಲವನ್ನೂ ಆತ್ಮನೇ ಅಂತ ಕಂಡುಬಿಡ್ತಾನೆ. ಎಷ್ಟು ಸಮಯ ಬೇಕು ಕಾಣಲಿಕ್ಕೆ? ಆ ಕ್ಷಣವೇ. ಯಾವ ಕ್ಷಣ ನಾನು ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಜೀವಾತ್ಮ ಸುಖ ದುಃಖ ಧರ್ಮ ಅಧರ್ಮ ಇವುಗಳನ್ನು ಸಿಲುಕಿಕೊಳ್ಳುವಂತ ಜೀವಾತ್ಮ ನಾನಲ್ಲ, ನಾನು ಸಾಕ್ಷಾತ್ ಶುದ್ಧ ಆತ್ಮನೇ ಇದ್ದೇನೆ ಅನ್ನುವುದು ಸ್ಪಷ್ಟವಾಗಿ ಬಿಡ್ತದೋ ಆ ಕ್ಷಣವೇ ಆತ್ಮೈವ ಸಂವೃತ್ತ. ಎಲ್ಲವೂ ಆತ್ಮವೇ ಎಂದು ಸ್ಪಷ್ಟವಾಗಿ ಬಿಡುತ್ತದೆ. ವಿಜಾನತಃ ಆವಾಗ, ಯಾವ ಕಾಲದಲ್ಲಿ ಎಲ್ಲವೂ ತಾನೇ ಅನ್ನೋ ಸ್ಪಷ್ಟವಾಗಿ ಬಿಡ್ತದೋ ಆ ಕಾಲದಲ್ಲಿ ತಸ್ಮಿನ್ ಕಾಲೇ ತತ್ರ ಆತ್ಮನಿವ, ಅಂತಹ ಆತ್ಮನಲ್ಲಿ ಕೋ ವಾ ಮೋಹ, ಹೇಗೆ ತಾನೇ ಅವನಲ್ಲಿ ಪುನಃ ಮೋಹವು ಪ್ರವೇಶವಾದೀತು? ಹೇಗೆ ತಾನೇ ಮೋಹ ಪ್ರವೇಶವಾದಿ? ಮತ್ತೆ ಪ್ರವೇಶ ಆಗುತ್ತದೆ ಅಂತಂದ್ರೆ ಇನ್ನೊಂದು ಉಪನಿಷತ್ತನ್ನ ಹೇಳಿಕೊಡು, ನೀನು ಕಲ್ತ್ಕೋ, ಎಲ್ಲ ಮುಗಿದಾಗ ಮತ್ತೊಂದ್ಸಲ ಶುರು ಮಾಡು. ಅಲ್ಲಿಲ್ಲ, ನಾನು ಆತ್ಮನೇ ಎನ್ನುವುದನ್ನು ತಿಳಿದ ನಂತರವೂ ಕೂಡ ಇನ್ನೂ ನಮಗೆ ಈ ಪ್ರಕಾರವಾದ ಮೋಹಾದಿಗಳ ಭಾವಗಳು ಉಳಿದಿವೆ ಅಂತಾಗಿದ್ದೆ ಆದರೆ ಶ್ರವಣದ ಕೊರತೆ ಇರುತ್ತದೆ. ಉಪದೇಶದ ಕೊರತೆ ಇರ್ತದೆ. ಇನ್ನೂ ಸ್ವಲ್ಪ ಕೇಳು, ನೀನೇನು ಇನ್ನೂ ಸ್ವಲ್ಪ ಜಾಸ್ತಿ ಕೇಳೋದ್ರಿಂದ ಹೊಸ ಆತ್ಮ ಆಗುವುದಿಲ್ಲ, ಕೇಳದೇ ಇರೋದ್ರಿಂದ ಅದು ಆತ್ಮ ಹಳೇದಾಗುವುದಿಲ್ಲ ಅಥವಾ ಆತ್ಮನ ಕಳ್ಕೊಂಡ್ಬಿಡುದಿಲ್ಲ. ಇನ್ನೂ ಸ್ವಲ್ಪ ಸ್ಪಷ್ಟತೆ, ಇನ್ನೂ ಸ್ವಲ್ಪ ಸ್ವಲ್ಪ ಸ್ಪಷ್ಟತೆಯ ಕೊರತೆ ನಿನಗಿದೆ ಅಷ್ಟೇ. ಮೋಹ, ಏನ್ ಮೋಹ? ಮಗುವನ್ನು ಬಿಟ್ಟು ಹೆಂಗಿರ್ಲಿ, ಮಗುವನ್ನು ಗುರುಕುಲಕ್ಕೆ ಹೋಗದೆ ಹೋದ್ರೆ ಹೆಂಗಪ್ಪ? ಅಷ್ಟಿಚೆ ಇನ್ನೊಂದು ಕೋರ್ಸ್ ಮಾಡ. ಯಾವ ಆ ಸ್ಥಿತಿ ಇದೆಯೋ, ಯಾವ ಸ್ಥಿತಿಯಲ್ಲಿ ನಾನು ಆತ್ಮನೇ ಇರುವುದೆಲ್ಲವೂ ಆತ್ಮೇ ಅನ್ನುವಂಥದ್ದು ಸ್ಪಷ್ಟವಾದ ಸ್ಥಿತಿ ಇದೆಯೋ, ಆ ಸ್ಥಿತಿಯಲ್ಲಿ ಶೋಕ ಮೋಹಗಳಿಗೆ ಪುನಃ ಅವಕಾಶ ಇಲ್ಲ. ಇನ್ನೂ ನನಗೆ ಮೋಹ ಇದೆ ಅಂತ ನಿನಗೆ ಅನಿಸಿದ್ದಾದರೆ ಮತ್ತೊಂದ್ಸಲ ಉಪನ್ಯಾಸನ ಕೇಳು, ಇನ್ನೊಂದು ಸ್ವಲ್ಪ ಜಾಸ್ತಿ ಸಾಧನ ಮಾಡು, ಶ್ರವಣ ಮನನ ನಿರ್ವಿದ್ಯಾಸನ ಜಾಸ್ತಿ ಅಳವಡಿಸು. ತಚ್ಚಿಂತನಂ ತತ್ಕಥನಂ ತತ್ಪ್ರಬೋಧನ ಮುಂದುವರೆದು ಏನ್ ನೀ ಕಲ್ಕೋಬೇಕಾಗಿಲ್ಲ. ಆದ್ರೆ ಇಂತಹ ಸಂದೇಹ ಸಂಶಯಗಳು ಕಿಂಚಿತ್ತೂ ನಿನ್ನಲ್ಲಿ ಇಣುಕು ಹಾಕಬಾರದು. ಶೋಕ ಮೋಹ ಹೌದ, ಕ ಶೋಕ ಕ ಮೋಹ. ಇನ್ನು ಶೋಕ ಮೋಹ ಅಂದ್ರೆ ಏನು ಹೇಳ್ತಾರೆ? ಶೋಕಶ್ಚ ಮೋಹಶ್ಚ ಕಾಮ ಕರ್ಮ ಬೀಜಂ ಅಜಾನತಃ ಭವತಿ ನ ತು ಆತ್ಮ ಏಕತ್ವಂ ವಿಶುದ್ಧಂ ಗಗನೋಪಮಂ ಪಶ್ಯತಃ. ಶೋಕಃ ಮೋಹಃ ಚ, ಶೋಕ ಮೋಹಗಳು ಕಮಾ ಕಮಾ ಯಾರಿಗೆ ಉಂಟಾಗ್ತವೆ? ಶೋಕ ಮೋಹಗಳು ಯಾರಿಗೆ? ಈ ಮೊಬೈಲ್ ಇದರಲ್ಲಿ ಶೋಕವೇ ಆಗಲಿ ಇದೊಂದು ಮೋಹವೇ ಆಗಲಿ ಯಾರಿಗೆ ಉಂಟಾಗ್ತದೆ? ಅಭಿಮಾನಗೊಳ್ಳೋದು ಅಂದ್ರೇನು? ಅದಿದ್ರೆ ನಾ ಇದ್ದೇನೆ ಮೋಹ, ಅದು ಇಲ್ಲದೆ ಹೋದ್ರೆ ನನಗೆ ಅಸ್ತಿತ್ವವೇ ಇಲ್ಲ, ಇದು ಶೋಕ. ಯಾವುದು ಎಕ್ಕಷ್ಟಿತವಾದ ವಸ್ತು, ಯಾವುದು ಎಕ್ಕಷ್ಟಿತವಾದ ವ್ಯಕ್ತಿ, ವ್ಯವಹಾರಕ್ಕಾಗಿ ಮಗ ಮೊಮ್ಮಗ ಮೊಮ್ಮಗಳು ಅನ್ಕೊಂಡಂತಹ ವ್ಯಕ್ತಿ, ವ್ಯವಹಾರಕ್ಕಾಗಿ ಪತಿ ಪತ್ನಿ ಅನ್ಕೊಂಡಂತಹ ಸಂಬಂಧಗಳು, ವ್ಯವಹಾರಕ್ಕಾಗಿ ಇಲ್ದವ್ರ ಅತಿದು ಯಾವುದೋ ಇವಂದು ಯಾವುದೋ, ಆ ಸೀಮೆನೇ ಬೇರೆ ಈ ಸೀಮೆನೇ ಬೇರೆ, ಎರಡೂ ಸೀಮೆ ಕೂಡ್ಕೊಂಡು ಸೀಮೆ ಸುಣ್ಣ ಮಾಡಿಕೊಂಡು ಆ ಚಾಕ್ಷನ್ನ ಕಾಯಿ ಬರ್ಕೊಂಡು ಎಂತಿದೆ ಬಿಚ್ಚಿ ಮಾನಕ್ಕೆ ಮಾಡ್ಕೊಂಡಿರ್ತೇವೆ ಅಷ್ಟೇ. ಯಾರೆಂದು ಯಾರಿಗೂ ಇಲ್ಲ, ಅವ ಹೋಗುವಾಗ ಅವ ಹೋಗ್ತಾನೆ, ನೀವು ಹೋಗುವಾಗ ನೀವು ಹೋಗ್ತೀವಿ, ಮಕ್ಕಳು ಹೋಗುವಾಗ ಮಕ್ಕಳು ಹೋಗ್ತಾವ. ಬರೋದು ಸತ್ಯ ಅಲ್ಲ, ಇದ್ದದ್ದು ಸತ್ಯ ಅಲ್ಲ, ಹೋಗೋದು ಸತ್ಯ ಅಲ್ಲ. ಇದನ್ನು ಯಾವನು ತಿಳ್ಕೊಂಡಿಲ್ಲ, ಇದನ್ನು ಯಾವನು ಅರ್ಥ ಮಾಡ್ಕೊಂಡಿಲ್ಲ, ಅವನಿಗೆ ಶೋಕ ಮೋಹಗಳಪ್ಪ. ಅಜಾನತಃ ಶಬ್ದ ಇದೆ ನೋಡಿದ್ವಿ, ಕಾಮ ಕರ್ಮ ಬೀಜಂ ಅಜಾನತಃ ಭವತಿ. ಈ ವ್ಯಕ್ತಿಗಳು ಈ ವಿಷಯಗಳು ಈ ವಸ್ತುಗಳು ಇವುಗಳ ಸಂಬಂಧದಲ್ಲಿ ಇದೆಯೋ, ಇದನ್ನ ಅವರು ಕಾಮ ಕರ್ಮ ಬೀಜಂ ಅಂತ ಕರೀತಾರೆ. ಯಾರಿಗೆ? ಅಜಾನತಃ ತಿಳಿಯದೇ ಇದ್ದವರಿಗೆ. ನ ತು ಆತ್ಮ ಏಕತ್ವಂ, ಯಾರಿಗೆ ಆತ್ಮನ ಏಕತ್ವವು ಸ್ಪಷ್ಟವಾಗಿದೆಯೋ. ವಿಶುದ್ಧಂ ಆತ್ಮ, ಆತ್ಮನ ಶುದ್ಧ ಅನ್ನೋದು ಸ್ಪಷ್ಟವಾಗಿದೆಯೋ. ಗಗನೋಪಮಂ ಆತ್ಮ, ಆಕಾಶದಂತೆ ವಿಶಾಲವಾಗಿರುವ ಆತ್ಮ, ಆಕಾಶದಂತೆ ವಿಶಾಲವಾಗಿರುವ ಆತ್ಮ ಅಂತ ಯಾರಿಗೆ ಸ್ಪಷ್ಟವಾಗಿದೆಯೋ ಅವರಿಗೆ ಶೋಕ ಮಹಗಳು ಇರೋದಿಲ್ಲಪ್ಪ. ಈಗ ನಾವು ಮಾತಾಡಿದ್ದ ಯಾರ ಬಗ್ಗೆ? ಅವರ ಬಗ್ಗೆ, ಆತ್ಮನನ್ನ ತಿಳಿದವರ ಬಗ್ಗೆ. ಅವರಿಗೆ ಪುನಃ ಶೋಕ ಮೋಹ ಬಾ ಅಂದ್ರೆ ಹೆಂಗ್ ಬರ್ತವೆ? ಹಾಗೆ ಬಂದದ್ದಂದ್ರೆ ತಿಳ್ಕೊಡ್ರಿ, ಹಾಗೆ ಏನಾದರೂ ಶೋಕ ಮೋಹಗಳು ಜ್ಞಾನ ನಂತರವು ಪ್ರವೇಶವಾಗಿತ್ತು ಅಂತಂದ್ರೆ ಅವರು ವಿಶಾಲವಾಗೋದೇ ಇಲ್ಲ. ವ್ಯವಹಾರದೊಳಗೆ, ಲೌಕಿಕದೊಳಗೆ ಯಾವುದರಲ್ಲಿಯೂ ವಿಶಾಲ ಆಗೋ ಚಾನ್ಸೇ ಇಲ್ಲ. ಅವರು ಒಂದು ವೇಳೆ ಶೋಕವನ್ನು ಕಳ್ಕೊಂಡು ಒಂದು ಗುಡಿಸಲದೊಳಗೆ ತಂಪಾದ ತಾವು ಸುಮ್ಮನೆ ಧ್ಯಾನ ಕೂತ್ಕೊಳ್ಳೋದಾದ್ರೂ ಕೂಡ ಅವರ ವ್ಯಕ್ತಿತ್ವ ವಿಶಾಲವಾಗಿ, ಅವರ ವ್ಯಕ್ತಿತ್ವ ವಿಶಾಲ ಆಗ್ಬಿಡ್ತು. ದಶಕ ದಶಕಗಳ ನಂತರವೂ, ಶತಮಾನಗಳ ನಂತರವೂ ಕೂಡ ಅದು ಬೆಳೀತಾ ಹೋಗುತ್ತೆ. ಯಾರ ಅಸ್ತಿತ್ವ, ಯಾರ ಚರಿತ್ರೆ, ಯಾರ ಇತಿಹಾಸ ಈ ತರ ಬೆಳೀತಾ ಹೋಗುತ್ತದೋ ತಿಳ್ಕೊಳ್ಳಿ, ಅವರು ಶೋಕ ಮೋಹಗಳನ್ನ ಕಳ್ಕೊಂಡು. ರಮಣರು ಕೂತದ್ದು ಒಂದು ಚಿಕ್ಕ ಗುಹೆಯಲ್ಲಿ. ಎಂದೂ ಪ್ರವಾಸ ಮಾಡಿದವರಲ್ಲ, ಎಂದೂ ಯಾರಿಗೂ ಏನು ಯುತಜ್ಞಾನ ಯಜ್ಞ ಪಬ್ಲಿಕ್ ಟಾಕ್ ವಿಶೇಷವಾದ ವೇದಾಂತ ವರ್ಗಗಳು ಇಲ್ಲ, ಏನೂ ಮಾಡಿದವರಲ್ಲ, ತಂಪಾಡಿ ತಾವು ಸುಮ್ಮನೆ ಕೂತ್ಕೊಂಡವರು. ಆದ್ರೆ ಹೃದಯ ಆಗಲೇ ಶೋಕ ಮೋಹಗಳ ಬಾಂಡೇಜ್ ಅನ್ನ ಕಿತ್ತು ಎಸೆದು ಬಿಟ್ಟಿರ್ತದೆ. ಅವಾಗ ಆತ್ಮ ಏನಾಗ್ಬಿಡ್ತು? ಸೂರ್ಯನ ಬೆಳಕಿನಂತೆ ಪ್ರಖರವಾಗಿ ಹೊರಗೆ ಬಂದ್ಬಿಡ್ತು. ಕಿಟಕಿ ಬಾಗಿಲ ತೆಗೆದು ಬಿಟ್ಟಿದ್ರು, ಬಾಗಿಲು ತೆಗೆದಿದ್ರು, ಕಿಟಕಿನೂ ತೆಗೆದಿದ್ರು, ಹೊರಗೆ ಕಿರಣಗಳು ನುಗ್ಗಿ ಬಂದ್ಬಿಟ್ಟವು. ಎಲ್ಲರಿಗೂ ಅವರ ಪ್ರಕಾಶ ಗೊತ್ತಾಗ್ಬಿಡ್ತು. ವಿಶಾಲವಾದ ಪ್ರೀತಿ ಅಂತಿರೋ, ವ್ಯವಹಾರದಲ್ಲಿ ಏನ್ ಶಬ್ದ ಕರೀತಾರೆ ಸರಿ, ಅದಕ್ಕೆ ಪವಾಡ ಅಂತಿರೋ, ಅದಕ್ಕೆ ಪ್ರೀತಿ ಅಂತಿರೋ, ಅದಕ್ಕೆ ವೈಶಾಲ್ಯತೆ ಅಂತಿರೋ, ಹೃದಯದ ವೈಶಾಲ್ಯತೆ, ನೀವು ಯಾವ ಶಬ್ದ ಕರೆದ್ರು ಅಷ್ಟೇ, ಆ ಆತ್ಮ ಆಲ್ರೆಡಿ ಎಲ್ಲರ ಹೃದಯಕ್ಕೆ ಮುಟ್ಟಿಸ. ಶೋಕ ಮೋಹಗಳು ಇದ್ವ ಮುಗಿತ್ ಅದ ಪ್ರೀತಿ ನಿಂತು ನಿಂತು ಕೊಳತು ಕೊಳತು ಕೊಳತು ಕೊಳತು ಹಾಳಾಗಿ ಹೋಗಿ ಕೆಟ್ಟ ನಾರುತ್ತಿರ್ತದೆ. ಯಾರ್ದು ಕೂತ್ಬಿಟ್ಟಿರ್ತದೆ, ಕೊಳೆತಿರ್ತದೆ, ಅದ ಪ್ರೀತಿ. ಅದ ಕನ್ಫೈನ್ಡ್ ಎಲ್ಲಿಗೆ ಹೋಗಿ ನಿಂತು ಬಿಡ್ತದೆ? ನಾನು ನನ್ನ ಮಗ, ನನ್ನ ಸತ್ಯ, ನನ್ನ ಮಕ್ಕಳ ಮಾತ್ರ ಮತ್ತೆ ಕೊಳಿಬೇಕಾಗ ಕೊಳಿತದೆ. ಅದಕ್ಕೆ ನಾನು ಹೇಳ್ತಿದ್ದೆ, ಹೊರಗೆ ಬರ್ರಿ, ಹೊರಗೆ ಬರ್ರಿ, ವಿಶಾಲವಾದ ಜಗತ್ತನ್ನು ನೋಡ್ರಿ, ಹೊರಗೆ ಹೋಗ್ರಿ, ನೇಚರ್ ಲೋಕ ಕಾಲ ಕಳಿದ್ರಿ, ನಿಸರ್ಗ ಲೋಕ ಕಾಲ ಕಳಿದ್ರಿ, ಚೇರ್ ಹಾಕೊಂಡು ಕೂತ್ಕೊಳ್ರಿ, ನೋಡ್ತಾ ಇದ್ರಿ ಆ ಪಕ್ಷಿಗಳನ್ನ, ಎಲೆಗಳನ್ನ, ಹಸಿರನ್ನ, ಆನಂದ ಎಷ್ಟು ಸುಂದರ, ಎಷ್ಟು ಆನಂದ. ಸ್ವಿಟ್ಜರ್ಲೆಂಡ್ ನಾನು ನೋಡಿಲ್ಲ, ಫಸ್ಟ್ ಗ್ರೀನೆಸ್ಟ್ ಕಂಟ್ರಿ ಆನ್ ದಿ ಅರ್ತ್ ಸ್ವಿಟ್ಜರ್ಲೆಂಡ್. ಅತ್ಯಂತ ಹಸಿರು ತುಂಬಿದ ದೇಶ ಯಾವುದು? ಸ್ವಿಟ್ಜರ್ಲೆಂಡ್. ಸೆಕೆಂಡ್ ಅಮೆರಿಕಾ, ಅಮೆರಿಕಾ ಸೆಕೆಂಡ್. ಅಲ್ಲಿ ಅವ್ರ ಸಿಸ್ಟಮ್ ಹಂಗಿದೆ. ಅವ್ರು ಏನ್ ಮಾಡ್ತಾರೆ ಈಗ, ಅಕ್ಕಿ ಆಲೂರು ಅಂತ ಒಂದು ಊರು, ಹೌದಾ? ಅಲ್ಲಿ ಕಡಿಮೆ ಕಡಿಮೆ 2 ಕಿಲೋಮೀಟರ್ನಷ್ಟು ಒಂದು ಕಾಡನ್ನು ಮೇಂಟೈನ್ ಮಾಡಿ, ಸೃಷ್ಟಿ ಮಾಡಿ ಮೇಂಟೈನ್ ಮಾಡಿ, ಕಡಿಮೆ ಕಡಿಮೆ 2 ಕೆರೆಗಳನ್ನು ಮೇಂಟೈನ್ ಮಾಡಿ. ಮೇಂಟೈನ್ ಮಾಡೋದು ಅಂದ್ರೆ ಏನು? ಡ್ಯೂಲಿ ಮೇಂಟೈನ್ಡ್. ಅಲ್ಲಿ ಬೋಟಿಂಗ್ ಇರ್ತದೆ, ಅಲ್ಲಿ ಫಿಶಿಂಗ್ ಇರ್ತದೆ, ಅಲ್ಲಿ ಏನಂತ ಅದಕ್ಕೆ ಶುದ್ಧೀಕರಣ ನೀರಿನ ಫಿಲ್ಟ್ರೇಷನ್ ಪ್ಲಾಂಟ್, ಫಿಲ್ಟ್ರೇಷನ್ ಪ್ಲಾಂಟ್ ಇರ್ತದೆ. ಹಾಗೆ ಅವ್ರ ಕೆಲಸಗಾರರು ಡ್ಯೂಟಿ ಬೌಂಡ್, ಅವರು ಎಲ್ಲ ಕಸ ತೆಗಿಲಿಕ್ಕೆ ಅಲ್ಲಿಂದ ಇದ್ರಿಂದ ಅಲ್ಲಿಂದ ಹಾಕ್ತಿರ್ತಾರೆ, ಮೇಂಟೈನ್ ಮಾಡ್ತಾರೆ. ಪ್ರತಿಯೊಬ್ಬರು ಮನೆ ಎದುರಿಗೆ ಲಾಂಗ್ ಇರ್ಲಿಕ್ಕೆ ಬೇಕು. ಯಾರ ಮನೆ ಎದುರಿಗೆ ಲಾಂಗ್ ಇದ್ದು ಅವ್ರು ನೀರು ಹಾಕಿರ್ಲಿಲ್ಲ ಅಂದ್ರೆ $100 ದಂಡ. ಇದ್ದು ನೀರು ಹಾಕಿಯೂ ಲಾಂಗ್ ಸತ್ತು ಹೋಗಿತ್ತು ಅಂತಂದ್ರೆ ಲಾಂಗ್ ಮತ್ತೆ ಯಾಕೆ ಹಚ್ಚಿಕೊಳ್ಳಿಲ್ಲ ಹಚ್ಚಿರೋದಿಲ್ಲ ಅಂತ ಹೇಳಿ ಒಂದು ವಾರ ಟೈಮ್ ಕೊಡ್ತಾರೆ. ಹಚ್ಚಿರಲಿಲ್ಲ ಅಂದ್ರೆ ಮತ್ತೆ $200 ದಂಡ. ಅವರವ್ರ ಮನೆ ಎದುರಿಗೆ ಅವರೇ ಸ್ವಚ್ಛ ಮಾಡ್ಕೋಬೇಕು. ಸರ್ಕಾರದ ಕಲ್ಪಿಲ್ಲ, ಅದು ಯಾರೂ ಬರೋದಿಲ್ಲ ಕಸ ಗುಡಿಸ್ಲಿಕ್ಕೆ. ಅವ್ರ ಮನೆ ಎದುರಿನ ಫುಟ್ಪಾತ್, ಅವ್ರ ಮನೆ ಎದುರಿನ ರಸ್ತೆ ಅವರೇ ಸ್ವಚ್ಛ ಮಾಡ್ಕೋಬೇಕು. ಒಂದು ದೊಡ್ಡ ಆಫೀಸರ್, ಕಾರ್ಪೊರೇಟ್, ಐ ಟಿ, ಬಿ ಟಿ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯವ್ರಿಗೆ ಇರ್ತಾನವ, ಸಿಇಒ ಇರ್ತಾನವ. ಆದ್ರೆ ಬೆಳಗ್ಗೆ ಕೈಯಾಗಿ ಪಡ್ಕೊಂಡು ನಿಂದಿರಬೇಕು, ಅದ ಫುಟ್ಪಾತ್ ಸ್ವಚ್ಛ ಮಾಡಬೇಕು. ಇವ್ರದ್ದು ದುಬಾಯ್ ಇವ್ರದ್ದು ನಮ್ಮನಿ ಭಾರಿ. ಇವ್ರು ಏನಂತಂದ್ರೆ ಎಷ್ಟು ಸ್ವಚ್ಛ ಇರ್ತಾರಂತಂದ್ರೆ, ಇವ್ರು ಲೈಟ್ ಕಂಬಲ್ಲ ಬಿಡಿ ಹೋಗಿ, ಇವ್ ಸರ್ಕಲ್ಗೆ ಸಿಗ್ನಲ್ ಇರ್ತಾವ, ಗೋ ಸ್ಟಾಪ್ ಸಿಗ್ನಲ್ ಇರ್ತಾವ, ರೆಡ್ ರೆಡ್ ಗ್ರೀನ್ ಎಲ್ಲೋ ಅವು ಕಂಬ ಇರ್ತಾವಲ್ಲ, ಆ ಕಂಬಾನು ಪ್ರತಿ ದಿವಸ ತೊಳೆದು ಸ್ವಚ್ಛ ಮಾಡ್ತಾರ. ಸೋಪ್ ನೀರಿನಾಗ ಒಣ ಬಟ್ಟೆಯಿಂದ ಬಳಸ್ತಾರೆ. ಇದಂತೂ 2 ತಾಸು ಒಂದ್ಸಲ ಮಷಿನ್ ಬಂದು ಹೋಗ್ತಿರ್ತದೆ, ನೆಲ ಗುಡಿಸೋದು, ಇದು ಅದಕ್ಕೆ ನೆಲ ಹಾಕಿ ತೊಳೆಯೋದು, ಅದಕ್ಕೂ ಸೋಪ್ ನೀರು ಹಾಕಿ ತೊಳಿತಾರೆ ನೆಲ. ಹಾ, ಇನ್ನೊಂದು ಬಟ್ ಗ್ರೀನ್ ಕಂಟ್ರಿ ಅಲ್ಲ ಸ್ವಾಮಿ ಸರ್, ಅವ್ರು ಇಷ್ಟು ಜೀವಂತ ಇದ್ದಂತ ಭಾರಿ ದೊಡ್ಡ ಆಶ್ಚರ್ಯ. ಏನೂ ಕೊರತಿಲ್ಲ, ನೀರಿಗೆ ಕೊರತೆ ಇಲ್ಲ, ಎಲೆಕ್ಟ್ರಿಸಿಟಿ ಕೊರತೆ ಇಲ್ಲ, ಎಲ್ಲಿಂದ ವಿಮಾನದ ತರ್ತಾರೋ ಗೊತ್ತಿಲ್ಲ ನಮಗೆ. ಅಂತೂ ನೀ ಕುಡಿಲಿಕ್ಕೆ ನೀರಿನ ಕೊರತೆ ಇಲ್ಲ, ನೀರು ಸಿಗ್ತದೆ ಕುಡಿಲಿಕ್ಕೆ. ಗ್ರೀನ್ ಕಂಟ್ರಿ ಅಂದ್ರೆ ನಾವೇನ್ ಕಮ್ಮಿ ಇಲ್ಲ, ನಾವೇನ್ ಕಮ್ಮಿ ಇಲ್ಲ. ಮಳೆಗಾಲದಾಗ ಅಷ್ಟೇ ಗ್ರೀನ್ ಕಂಟ್ರಿ. ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ.